ಕೆಸಿ ಸುಷ್ಮಾ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸುಷ್ಮಾ ಅವ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬೆಳೆ ಸಮೀಕ್ಷೆಯ ಬಗ್ಗೆ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2462889, ಮತ್ತೊಂದು ಸಂಖ್ಯೆ 2452258, ಇನ್ನೊಂದು ಸಂಖ್ಯೆ ಇದೆ 2955528, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಬೆಳೆ ಸಮೀಕ್ಷೆಯ ಬಗ್ಗೆ ನಿಮಗೆ ಇರುವಂತಹ ಅನುಮಾನಗಳನ್ನು ಪರಿಹರಿಸಿಕೊಳ್ಳಬಹುದು. ಸರ್, ಬೆಳೆ ಸಮೀಕ್ಷೆ ಅಂತ ಅಂದರೆ ಏನು, ಯಾವಾಗಿನಿಂದ ಪ್ರಾರಂಭ ಆಯ್ತದೆ? ಬೆಳೆ ಸಮೀಕ್ಷೆ ಅಂತ ಅಂದರೆ ಈಗ ನಾವು ಈಗಾಗಲೇ ಕಳೆದ 3 ವರ್ಷಗಳಿಂದ ಈ ಒಂದು ಬೆಳೆ ಸಮೀಕ್ಷೆಯನ್ನು ಮಾಡ್ತಾ ಬಂದಿದ್ದೇವೆ. ಬೆಳೆ ಸಮೀಕ್ಷೆಯನ್ನು 3 ಹಂಗಾಮಗಳಲ್ಲಿ ಮಾಡ್ತೇವೆ. ಏನು, ಮುಂಗಾರು, ಹಿಂಗಾರು, ಬೇಸಿಗೆ, ಈ ರೀತಿ 3 ಹಂಗಾಮಗಳಲ್ಲಿ ಬೆಳೆ ಸಮೀಕ್ಷೆಯನ್ನು ಮಾಡ್ತೇವೆ. ಬೆಳೆ ಸಮೀಕ್ಷೆ ಅಂದರೆ ಏನಪ್ಪ ಅಂದರೆ ಇದು ಒಂದು ಮೊಬೈಲ್ನಲ್ಲಿ ಒಂದು ಆಪ್ ಇರ್ತದೆ, ಅದನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿ ಆ ಒಂದು ಆಪನ್ನು ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆಪನ್ನು ರೈತರು ತಮ್ಮ ಹೊಲದಲ್ಲಿ ಬೆಳೆದಂಥ ಬೆಳೆಗಳನ್ನು ಇಸ್ಸಾವಾರು ಅಥವಾ ಸಬ್ಸರ್ವೆ ನಂಬರ್ ಅಂತ ಏನು ಹೇಳ್ತೀವಿ ಅದರವಾರು ಅವುಗಳನ್ನು ಫೋಟೋ ತೆಗೆದು ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ಫೋಟೋ ತೆಗೆದು ಅದನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು, ಇದಕ್ಕೆ ಬೆಳೆ ಸಮೀಕ್ಷೆ ಅಂತೀವಿ. ಮತ್ತು ತಾವು ಕೇಳ್ಬೋದು ಬೆಳೆ ಸಮೀಕ್ಷೆಯಿಂದ ಉಪಯೋಗಗಳು ಏನೇನು ಅಂತ. ಈ ಬೆಳೆ ಸಮೀಕ್ಷೆಯಿಂದ ನೋಡಿ, ಈಗ ಈ ಬೆಳೆ ಸಮೀಕ್ಷೆಯಿಂದ ಒಂದು ಕರೆ ಇದೆ, ಯಾರು ಕರೆ ಮಾಡಿದ್ರು ನೋಡಿ ಮತ್ತೆ ಮುಂದುವರ್ಸೋಣ ನಮ್ಮ ಮಾತುಕತೆಯನ್ನು. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾವು ಗೊದ್ದು ಗೊದ್ದು ಅಂತ ಸಕಲೇಶ್ಪುರ ತಾಲೂಕು. ನಿಮ್ಮ ಹೆಸರು ಹೇಳಿ. ಹೆಸರು ಹೋಗ್ಲಿ. ಹೆಸರು ಜಿ ಡಿ ಉಮೇಶ್ ಅಂತ ಹೇಳಿ ಮಾತಾಡಿ. ಉಮೇಶ್, ಏನ್ ಪ್ರಶ್ನೆ ಇದೆ ಕೇಳಿ. ಉಮೇಶ್ ಅವರೇ ಹೇಳಿ. ನಮಸ್ತೆ ಸರ್. ನೀವು ಈಗ ಇದನ್ನ ಈಗ 5 ವರ್ಷ ಪ್ರಚಾರ ಮಾಡ್ತಿದ್ದೀರಾ? ಹಿಂದೆ 6 4 ಇಲ್ಲ, ನೀವು ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಏನೋ ಪ್ರಶ್ನೆ ಇದೆಯಾ ಉಮೇಶ್? ಸೆಕೆಂಡ್. ಅಲ್ಲ ಉಮೇಶ್, ಇದು ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿದ್ರೆ ಕೇಳಿ. ಅಲ್ಲ, ಅದನ್ನ ಬೆಳೆ ಸಮೀಕ್ಷೆ ಮಾಡಿ ನಾವು ಎಲ್ಲಿ ಕಳಿಸ್ಕೊಡೋದು ಅಂತ. ಇಲ್ಲ, ಬೆಳೆ ಸಮೀಕ್ಷೆ ಹೇಗೆ ಮಾಡೋದು ಅಂತ ಹೇಳ್ತಾರೆ ಕೇಳಿ. ಈಗ ನೋಡಿ, ಬೆಳೆ ಸಮೀಕ್ಷೆ ಮಾಡಿ ನೀವು ಎಲ್ಲೂ ಕಳಿಸ್ಬೇಕಾಗಿಲ್ಲ. ನಿಮ್ಮ ಮೊಬೈಲ್ನಲ್ಲಿ ಬೆಳೆ ಸಮೀಕ್ಷೆ ಆಪ್ ಅನ್ನೋದು 2021 ಅನ್ನುವಂಥ ಬೆಳೆ ಸಮೀಕ್ಷೆ ಆಪ್ 2021 ಅಂತ ಒಂದು ಆಪ್ ಇದೆ. ಆ ಆಪನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಆ ಒಂದು ಆ್ಯಪ್ನಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳು ಬರ್ತಾ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಇರ್ತದಲ್ಲ, ಆಧಾರ್ ಕಾರ್ಡಲ್ಲಿ ಕೋಡ್ ಇರುತ್ತೆ. ಆ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನಿಮ್ಮ ಮಾಹಿತಿ ಎಲ್ಲ ಅದರಲ್ಲಿ ಜನ್ರೇಟ್ ಆಗಿ ನಿಮ್ಮ ಸರ್ವೆ ನಂಬರ್ಗಳು ಎಲ್ಲ ಡೀಟೇಲ್ಸ್ ಬರ್ತಾ ಹೋಗ್ತದೆ. ಆವಾಗ ಈಗ ಒಂದು ಉದಾಹರಣೆಗೆ, ನಿಮ್ಮದು ಒಂದು 2 ಎಕರೆ ಜಮೀನಿದೆ, 2 ಎಕರೆಯಲ್ಲಿ 20x1 20x2 2 ಸರ್ವೆ ನಂಬರ್ ಇದ್ದಾವೆ ಅಂತ ಇಟ್ಕೊಳ್ಳಿ. ಆ 2 ಸರ್ವೆ ನಂಬರಲ್ಲಿ ಬೇರೆ ಬೇರೆ ಬೆಳೆ ಬೆಳೆದಿರ್ತೀರ, ಎರಡನ್ನೂ ಕೂಡ ಫೋಟೋ ತೆಗೆದು ಅದಕ್ಕೆ ಅಲ್ಲಿ ಮಾಹಿತಿ ಕೇಳ್ತಾ ಹೋಗುತ್ತೆ. ಏನು ನೀವು ನಿಮಗೆ ಸುಲಭವಾಗಿ ಅದೇ ದಾರಿ ತೋರಿಸುತ್ತೆ. ನೀವು ಬೆಳೆ ಫೋಟೋ ತೆಗೆದ್ಮೇಲೆ ಯಾವುದು ಅಂತ ಬೆಳೆ ಅಂತ ಬಂದಾಗ ಬೆಳೆಗಳಲ್ಲಿ ಲಿಸ್ಟ್ ಬರ್ತದೆ, ಅದರಲ್ಲಿ ಆಯ್ಕೆ ಮಾಡ್ಕೋಬೇಕು ನೀವು. ಆ ಆಯ್ಕೆ ಮಾಡಿಕೊಂಡು ಅದನ್ನು ಆಯ್ಕೆ ಮಾಡಿ ಒತ್ತದ್ಮೇಲೆ ಅಲ್ಲಿ ನಿಮಗೆ ಮೊಬೈಲಲ್ಲಿ ಅಪ್ಲೋಡ್ ಆಗುತ್ತೆ. ಇದನ್ನು ನಾವು ಏನಕ್ಕೆಲ್ಲ ಉಪಯೋಗಿಸ್ಬೋದಪ್ಪ ಅಂತ ಅಂದರೆ, ನೀವು ಏನು ಈ ಒಂದು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ತಕ್ಕಂಥದ್ದಕ್ಕೆ, ಮತ್ತು ಅತಿವೃಷ್ಟಿ ಅಥವಾ ಅನಾವೃಷ್ಟಿ, ಈಗ ಬೆಳೆ ನಷ್ಟ ಆಯಿತು ಅಂಥ ಸಂದರ್ಭದಲ್ಲಿ ನೀವು ಯಾವ ಬೆಳೆ ಬೆಳೆದಿದ್ರಿ? ಈಗ ಭತ್ತ ಬೆಳೆದಿರ್ತೀರಿ, ಭತ್ತ ನಾಶ ಆಗಿದೆ ಅನ್ನೋದಕ್ಕೆ ನೀವು ಭತ್ತನೇ ಬೆಳೆದಿದ್ದೀರಿ ಅನ್ನೋದು ಗೊತ್ತಾಗಬೇಕಲ್ಲ. ಹೇಗೆ ಅಂದರೆ ಈ ಬೆಳೆ ಸಮೀಕ್ಷೆ ಮಾಡಿದರೆ ಅದರಲ್ಲಿ ಇದು ಆಗಿರುತ್ತೆ, ಏನು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನು ಅದರ ಆಧಾರದ ಮೇಲೆ ನಿಮಗೆ ಬೆಳೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಇದರ ಸಂದರ್ಭಗಳಲ್ಲಿ ಪರಿಹಾರವನ್ನು ಕೊಡಲಾಗುತ್ತೆ. ಮತ್ತು ಇದನ್ನು ಬೆಳೆ ವಿಮೆಗೂ ಕೂಡ ಇದನ್ನು ಉಪಯೋಗಿಸಲಾಗುತ್ತೆ. ಬೆಂಬಲ ಬೆಲೆ ಖರೀದಿಯಲ್ಲಿ ಖರೀದಿ ಮಾಡುವಾಗ ರಾಗಿ ಇರ್ಬೋದು ಭತ್ತ ಇರ್ಬೋದು, ಖರೀದಿ ಮಾಡುವಂಥ ಸಂದರ್ಭಗಳಲ್ಲೂ ಕೂಡ ಇದನ್ನು ಬಳಸಲಾಗುತ್ತೆ. ಇಷ್ಟೆಲ್ಲ ಬೆಳೆ ವಿಮೆ, ಫಸಲ್ ಬಿಮಾ ಅದೇ ಹೇಳಿದ್ನಲ್ಲ, ಫಸಲ್ ಬಿಮಾ ಯೋಜನೆ, ಅದರಲ್ಲೂ ಕೂಡ ಇದನ್ನು ಉಪಯೋಗಿಸಲಾಗುತ್ತೆ. ಇಷ್ಟೆಲ್ಲ ಉಪಯೋಗಗಳಿದೆ. ಇನ್ನೂ ಮುಂದೆ ಒಂದು ಹೆಜ್ಜೆ ಹೋದರೆ ಇದನ್ನು RTCಗೆ ಲಿಂಕ್ ಮಾಡಬೇಕು ಅಂತ ಇದ್ದಾರೆ. ಭೂಮಿ ಸಾಫ್ಟ್ವೇರ್ಗೆ ಲಿಂಕ್ ಮಾಡಿ RTCಗೆ ನಿಮ್ಮ RTC ನೀವೇ ಬರ್ಕೊಳ್ಳೋದು. ಏನು ರೈತರು ಏನು ಫೋಟೋ ತೆಗಿತಾರೆ, ಈಗ ಬೆಳೆ ಕಾಲಮ್ನಲ್ಲಿ ಏನಿರುತ್ತೆ, ಒಂದ್ಸಲ ಬೆಳೆ ಅಪ್ಲೋಡ್ ಮಾಡಿದ್ರೆ ನೀವು ಯಾವ ಬೆಳೆ ಅಪ್ಲೋಡ್ ಮಾಡಿರ್ತೀರೋ ಅದು RTCಲಿ ಬರಬೇಕು. ಆ ರೀತಿ ಮಾಡುವಂಥ ಒಂದು ವ್ಯವಸ್ಥೆಗೆ ಮುಂದಿನ ದಿನಮಾನಗಳಲ್ಲಿ ಬರ್ತದೆ. ಈಗ ಸದ್ಯಕ್ಕೆ ಇದೊಂದು ಬಿಟ್ಟು ಮಿಕ್ಕದ ಎಲ್ಲದಕ್ಕೂ ಕೂಡ ಇದು ಅನ್ವಯ ಆಗುತ್ತೆ. ಇಷ್ಟೆಲ್ಲ ಉಪಯೋಗಗಳಿದೆ, ಮಾಡಿ ನೀವು. ಧನ್ಯವಾದ ಉಮೇಶ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗುವ ಮುನ್ನ ತಾವು ಹೇಳ್ತಿದ್ರಿ ಏನೇನು ಅನುಕೂಲ ಅನ್ನುವಂಥದ್ದನ್ನ ಬೆಳೆ ಸಮೀಕ್ಷೆಯ ಮಾಡೋದ್ರಿಂದ. ಹೌದು, ಈಗ ನೋಡಿ ಬೆಳೆ ವಿಮೆ ಇರ್ಬೋದು, ಅತಿವೃಷ್ಟಿ, ಅನಾವೃಷ್ಟಿ. ಹಲೋ ಹಲೋ ಸರ್ ನಮಸ್ತೆ, ನನ್ನ ರಾಮೇಗೌಡ ಕಂದ್ಲಿ. ಕಂದ್ಲಿಯಿಂದ ರಾಮೇಗೌಡರು ಮಾತಾಡಿ. ರಾಮೇಗೌಡರು ಮಾತಾಡಿ ಗೌಡ್ರೆ. ನಾನು ರೇಡಿಯೋ ನ್ಯೂಸ್ ಅಲ್ಲಿ ನಾನು ನಂಬರ್ ಒನ್ ಆಗಿದ್ವಿ ವಿಮೆಯಲ್ಲಿ. ನಂದು ಈಗ ತೋಟ 30 ತೆಂಗಿಡ ಇದೆ. ಬೆಳೆ ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಯಾರೋ ಪ್ರಶ್ನೆ ಇದೆಯಾ ರಾಮೇಗೌಡರ ನಿಮ್ದು? ಸರ್ ಸರ್ ಸರ್ ಕೇಳಿ. ಇದು ಅಡಿಕೆ ಗಿಡ ಹಾಕಿದೀನಿ ಮಧ್ಯಕ್ಕೆ ಸೆಂಟರ್ಗೆ, ದೊಡ್ಡ ಟ್ರಾಕ್ಟರ್ ಹೋಗಂಗೆ 8 ಅಡಿ ಆಗ್ಲಿಕ್ಕೆ. ಅದಕ್ಕೆ ಮಧ್ಯದಲ್ಲಿ ನುಗ್ಗೆ ಗಿಡ ಹಾಕಿರ ನಡೆಯುತ್ತಾ ಇಲ್ವಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ನಿಮ್ ಪ್ರಶ್ನೆ ಇಲ್ವಾ? ಹಲೋ ಸರ್, ಸ್ವಲ್ಪ ಎಲ್ಬಾಲ್ಡು. ಅಲ್ಲ ರಾಮೇಗೌಡ್ರೆ, ನಾವು ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಮಾತಾಡ್ತಿದ್ವಿ ಇವತ್ತು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ರೈತರ ಬೆಳೆ ಸಮೀಕ್ಷೆಯನ್ನ ಮಾಡಬಹುದಾ? ಹೌದು, ಈಗ ನೋಡಿ ಮೊದಲು ಏನಾಗ್ತಿತ್ತು, ಆರಂಭದಲ್ಲಿ ಖಾಸಗಿ ನಿವಾಸಿಗಳು ಅಂದರೆ ಸ್ಥಳೀಯವಾಗಿ ಯುವಕರನ್ನು ಆಯ್ಕೆ ಮಾಡಿ ಕಂದಾಯ ಇಲಾಖೆಯಿಂದ ಅವ್ರನ್ನ ಆಯ್ಕೆ ಮಾಡಿ ಅವರು ಈ ಒಂದು ಬೆಳೆ ಸಮೀಕ್ಷೆಯನ್ನು ಮಾಡ್ತಿದ್ರು. ಕ್ರಮೇಣ 2ನೇ ವರ್ಷದಿಂದ ಆಚೆಗೆ ಏನಾಯಿತು, ರೈತರಿಗೆ ಇವರು ಸಹಾಯವನ್ನು ಮಾಡಬೇಕು, ಯಾರು ಖಾಸಗಿ ನಿವಾಸಿಗಳು, ರೈತರ ಆಪ್ ಅಂತ ಬಂತು. ಮೊದಲು PR ಆಪ್ ಅಂತ, ಪ್ರೈವೇಟ್ ರೆಸಿಡೆಂಟ್ಸ್ ಖಾಸಗಿ ನಿವಾಸಿಗಳ ಆಪ್, ಅವರೇ ಮಾಡ್ತಕ್ಕಂಥದ್ದು. ಖಾಸಗಿ ನಿವಾಸಿಗಳು ಅಂದರೆ ಆ ಸ್ಥಳೀಯ ಯುವಕ ಆ ಊರಿನ ಎಲ್ಲ ಜಮೀನುಗಳಿಗೂ ಹೋಗಿ ಮಾಡ್ತಕ್ಕಂಥದ್ದು. ತದನಂತರ ರೈತರ ಆಪ್ ಬಿಡುಗಡೆ ಮಾಡಿದ್ಮೇಲೆ ರೈತರು ತಮ್ಮ ಜಮೀನುಗಳಲ್ಲಿ ತಾವೇ ಮಾಡ್ಕೊಳ್ತಕ್ಕಂಥದ್ದು. ಈಗ ಎಷ್ಟೋ ಜನ ರೈತರುಗಳಿಗೆ ಏನಾಗುತ್ತೆ, ಮಾಡಲಿಕ್ಕೆ ಸ್ವಲ್ಪ ಅನಕ್ಷರಸ್ಥರಿರ್ತಾರೆ, ಗೊತ್ತಾಗೋದಿಲ್ಲ, ಕೆಲವರು ವಯಸ್ಸಾಗಿರ್ತದೆ. ಅಂಥವರು ಅವ್ರ ಮಕ್ಕಳು ಮೊಮ್ಮಕ್ಕಳು ಅಂಥವ್ರು ಯಾರು ಚೆನ್ನಾಗಿ ವಿದ್ಯಾವಂತರಿದ್ದರೆ ಅವ್ರ ಕೈಲಿ ಮಾಡಿಸ್ಬೋದು. ಇಲ್ಲ ಅಂದರೆ ಈ ಖಾಸಗಿ ನಿವಾಸಿಗಳು ಕೂಡ ಈಗಲೂ ಇದ್ದಾರೆ, ಅವರೇನು ಮಾಡ್ತಾರೆ, ಆ ಒಂದು ಗ್ರಾಮದಲ್ಲಿ ಈ ಒಂದು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಏನು ನಡೀತಾ ಇದೆ, ರೈತರು ಮಾಡ್ತಾ ಇದ್ದಾರೆ, ಅವರಿಗೆ ಅವರ ಒಂದು ಮೊಬೈಲ್ನಲ್ಲಿ ಅವರು ಸಮೀಕ್ಷೆ ಮಾಡಲಿಕ್ಕೆ ಅನುವನ್ನು ಮಾಡಿಕೊಡ್ತಾರೆ, ಸಹಾಯವನ್ನು ಮಾಡಿಕೊಡ್ತಾರೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್ ಈಶ್ವರಪ್ಪ ಅಂತ ಸರ್, ಬೆಲ್ಲೂರು ತಲಕ್ ಗುರುವಿಂದ ಸರ್ ಮಾತಾಡಿ. ಸರ್ ಇಲ್ಲಿವರೆಗೆ ಬೆಳೆ ಸಮೀಕ್ಷೆ ಅಂತ ಹೇಳ್ತೇವೆ ಸರ್, ರೈತರ ಹತ್ರ ಮೊಬೈಲ್ ಯಾವ್ದು ಇರಲ್ಲ, ಅವ್ರೀಗ ಮೊದಲನೇ ಬೆಳೆ 3 ಸಮೀಕ್ಷೆ ಅಂತ ಹೇಳ್ತಾ ಇದಾರೆ. ಈಗ ಮೊದಲನೇ ಬೆಳೆ ಕೆಲವೆಲ್ಲ ಮೆಣಸಿನ ಗಿಡ, ಕೆಲವು ಜೋಳ ಎಲ್ಲ ಇದೆಲ್ಲ ಮುನ್ಗೊಂಡು ರಾಗಿ ಎಲ್ಲ ಕೆಲವೆಲ್ಲ ಹೋಗಿದೆ, ಅವ್ರಿಗೆ ಹೇಗೆ ಬೆಳೆ ಸಮೀಕ್ಷೆ ಮಾಡ್ತೀರಿ? ಮತ್ತೆ ಕಂದಾಯ ಇಲಾಖೆಯಿಂದ ಬೇರೆ ಯಾರೋ ಪರ್ಸನ್ ಹತ್ರ ಬಿಟ್ಟು ಮಾಡ್ತೀನಿ, ಅದಿನ್ನು ಮಾಡಿಲ್ಲ. ಈಗ ನೋಡಿ ಈಶ್ವರಪ್ಪನವರೇ, ಇದು ನಾವು ಅಂದ್ರೆ ಪೂರ್ವ ಮುಂಗಾರಿನಲ್ಲಿ ಮಾಡಿದಂತ ಬೆಳೆಗಳಿಗೆ ಕೂಡ ನಮ್ಮ ಜಿಲ್ಲೆಯಲ್ಲಿ 15,29,000 RTCಗಳಿದ್ದಾವೆ, ಅಂದ್ರೆ ಪಹಣಿಗಳು, ಅಂದ್ರೆ ಅಷ್ಟು ತುಂಡು ಭೂಮಿಗಳಿದ್ದಾವೆ. ಆಯ್ತಾ, ಅಂತ ಭೂಮಿಗಳಲ್ಲಿ ನಾವು ಪೂರ್ವ ಮುಂಗಾರಿನಲ್ಲಿ ಸರಿಸುಮಾರು 10,16,000 ಒಂದು ಸರ್ವೆಯನ್ನು, ಬೆಳೆ ಸಮೀಕ್ಷೆಯನ್ನು ಮಾಡಿದ್ದೇವೆ. ಆಯಿತಾ, ಈಗ ಅದರಲ್ಲಿ ನಿಮ್ಮ ಏನು ಹೇಳಿದ್ರಲ್ಲ, ಈಗ ಈರುಳ್ಳಿ, ಮೆಣಸಿನಕಾಯಿ, ಮುಂದೆ ರಾಗಿ ಹಾಳಾಗೋಗಿರ್ತಕ್ಕಂಥದ್ದು ಮೊದಲೇ ಬಿತ್ತನೆಯಾಗಿ ಅವೆಲ್ಲ ಅದರಲ್ಲಿ ಕವರ್ ಆಗಿರ್ತದೆ. ಈಗ ಮಾಡ್ತಾ ಇರ್ತಕ್ಕಂಥದ್ದು ಆ ಪೂರ್ವ ಮುಂಗಾರಿನಲ್ಲಿ ಮಾಡಿ ಬಿಟ್ಟಂಥ ಬೆಳೆಗಳನ್ನು ಈಗ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ಈಗ ಕೆಲವು ನೋಡಿ, ಈಗ ನಿಮ್ಮ ಭಾಗದಲ್ಲೂ ಅಷ್ಟೇ, ಈಗ ಅರಸೀಕೆರೆ ಭಾಗದಲ್ಲಿ ಪೂರ್ವ ಮುಂಗಾರಿನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ಹೆಸರು, ಉದ್ದು, ಅಲಸಂದೆ ತೆಗೆದು, ಮತ್ತು ಅರ್ಕಲ್ಗೂಡಿನಲ್ಲಿ ತಂಬಾಕು ತೆಗೆದು, ಕೆಲವು ಕಡೆ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ ತೆಗೆದು, ರಾಗಿ ಅಥವಾ ಮುಸುಕಿನ ಜೋಳ ಇಂಥವನ್ನೆಲ್ಲ ಹಾಕ್ತಾರೆ. ಆವಾಗ ಅಂಥ ಬೆಳೆಗಳನ್ನು ತೆಗಿಲಿಕ್ಕೆ ಮುಂದಿನ ತಿಂಗಳ ನಂತರ ಅದನ್ನು ನಾವು ಈ ಒಂದು ಬೆಳೆ ಸಮೀಕ್ಷೆಯನ್ನು ಮಾಡ್ತೇವೆ. ಈ ರೀತಿ ಯಾಕೆ ಒಂದೇ ಹಂಗಾಮಿನಲ್ಲಿ 3 ಟೈಮು ಬಿಡ್ತಾ ಇದ್ದಾರೆ ಅಂದರೆ, ಎಲ್ಲ ಬೆಳೆಗಳು ಇದರಲ್ಲಿ ಕವರ್ ಆಗಬೇಕು. ಯಾವುದೇ ಬೆಳೆ ನಷ್ಟ, ಅತಿವೃಷ್ಟಿ, ಅನಾವೃಷ್ಟಿ ಆದಂಥ ಸಂದರ್ಭಗಳಲ್ಲಿ ರೈತ, ಒಬ್ಬ ರೈತನೂ ಕೂಡ ಮಿಸ್ ಆಗಬಾರ್ದು, ಅದರಿಂದ ವಂಚಿತನಾಗಬಾರ್ದು ಪರಿಹಾರದಿಂದ ಅನ್ನುವ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಹೇಳಿ ಸರ್. ಆದ್ರೆ ಸರ್, ಪೂರ್ವ ಮುಂಗಾರು ಟೈಮಲ್ಲಿ ಜೋಳ ಎಲ್ಲ 2-3 ಸಲ ಹಾಕಿದ್ರೆ ಕೆಲವು ರೈತರ ಸುಮಾರು ಅನುಭವಿಸಿದ್ದಾರೆ. ಅದು ಕೆಲವು ಮಾಹಿತಿ ಕೆಲವರಿಗೆ, ಕೆಲವ್ರ ಹತ್ರ ಮೊಬೈಲ್ ಇರಲ್ಲ ರೈತರ ಹತ್ರ, ಕೆಲವು ಹ್ಯಾಂಡ್ ರೀಡಿಂಗ್ ಮೊಬೈಲ್. ಇಲ್ಲ ಈಗ ನೋಡಿ ಏನ್ ಹೇಳ್ತ. ನಮಸ್ತೆ ಈಶ್ವರಪ್ಪನವ್ರೆ, ನೀವು ಹೇಳಿದ್ರಿ ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇಲ್ಲ, ನಾವು ಹೇಗೆ ಮಾಡ್ಬೋದು ಅಂತ ಹೇಳಿ. ಆಂಡ್ರಾಯ್ಡ್ ಮೊಬೈಲ್ ನಿಮ್ಮ ಬಳಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ಸದಸ್ಯರ ಆಂಡ್ರಾಯ್ಡ್ ಮೊಬೈಲ್ ಆಗ್ಬೋದು, ಅಥವಾ ಅದು ಲಭ್ಯತೆ ಇಲ್ಲ ಅಂದ್ರೆ ನಿಮ್ಮ ಊರಿಗೆ ನಿಯೋಜನೆ ಆಗಿರುವಂತಹ ಖಾಸಗಿ ನಿವಾಸಿಯ ಮೊಬೈಲ್ನಲ್ಲೇನೆ ರೈತರ ಪರವಾಗಿ ಅನ್ನೋ ಒಂದು ಆಪ್ಷನ್ ಇದೆ. ರೈತರ ಪರವಾಗಿ ಅನ್ನೋ ಆಪ್ಷನ್ ಅನ್ನ ಅವರು ತಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಅವರು ಅದಕ್ಕೆ ಎಂಟ್ರಿ ಮಾಡ್ತಾರೆ, ಅದರ ಬಳಕೆಯಿಂದ ಅವರು ಯಾವುದೇ ಮೊಬೈಲ್ ನಿಮ್ಮ ಹತ್ರ ಇರೋ ಯಾವುದೇ ಕೀಪ್ಯಾಡ್ ಮೊಬೈಲ್ಗೆ ನೀವು ನಂಬರ್ ಕೊಟ್ರು ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿಯನ್ನು ಅವರು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಪರವಾಗಿ ನಿಮ್ಮ ಎದುರುಗೇನೆ ನಿಂತು ನಿಮ್ಮ ಫೋಟೋನೂ ಸಹ ಬೆಳೆಯ ಜೊತೆ ತಕ್ಕೊಂಡು ಅವರು ಈ ಸಾಲಿನ ರೈತರ ಆ್ಯಪ್ನಲ್ಲೇ ಅವರು ನಿಮ್ಮ ಬೆಳೆಯ ಸಮೀಕ್ಷೆಯನ್ನು ಮಾಡ್ಬೋದಾಗಿದೆ. ಅದರದ್ದು ಪ್ರಯೋಜನನ ನಿಮ್ಮ ಹಳ್ಳಿಯ ಪಿ ಆರ್ನ ಸಂಪರ್ಕ ಮಾಡಿ ಅದರ ಪ್ರಯೋಜನನ ದಯವಿಟ್ಟು ಪಡ್ಕೊಳ್ಳಿ. ನಾವು ಸಾಕಷ್ಟು ಪ್ರಚಾರ ಮಾಡ್ತಾ ಇದೀವಿ ಈಶ್ವರಪ್ಪನವರೇ, ಅದನ್ನ ಹೊರತುಪಡಿಸಿನೂ ಸಹ ಸಾಕಷ್ಟು ಫೋನ್ ಇನ್ ಕಾರ್ಯಕ್ರಮಗಳಾಗ್ಬೋದು, ಪತ್ರಿಕೆ ಪ್ರಕಟಣೆಗಳಾಗ್ಬೋದು, ಮತ್ತು ಆಟೋ ಪ್ರಚಾರನೂ ಸಹ ನಾವು ಈ ಹಂತದಲ್ಲಿ ತಕೊಂಡಿದ್ದೀವಿ. ಅದಲ್ಲದೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ತೋಟಗಾರಿಕಾ ಅಧಿಕಾರಿಗಳು ಸಹ ಅವರನ್ನ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಿ ಅವರು ನಿಮ್ಮ ಖಾಸಗಿ ನಿವಾಸಿಗಳ ಮುಖಾಂತರ ನಿಮಗೆ ತರಬೇತಿಯನ್ನು ಕೊಡಲಿಕ್ಕೆ ನಾವು ನಿಯೋಜನೆ ಮಾಡಿದ್ದೀವಿ. ಹೆಚ್ಚು ಹೆಚ್ಚು ಪ್ರಚಾರಗಳನ್ನು ನಾವು ಕೈಗೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಈಶ್ವರಪ್ಪನವರೇ. ಧನ್ಯವಾದ ಈಶ್ವರಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಒಂದ್ವೇಳೆ ರೈತರಿಗೆ ಈ ಬೆಳೆ ಸಮೀಕ್ಷೆ ಮಾಡುವ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಥವಾ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಬೆಳೆ ಸಮೀಕ್ಷೆಯನ್ನ ಮಾಡಲೇಬೇಕಾಗುತ್ತೋ ಅಥವಾ ಹೊರಗಿನವರಿಂದ ನೀವು ಮಾಡಿಸ್ತೀರಾ ಹೇಗೆ? ಇಲ್ಲ ನೋಡಿ, ಬೆಳೆ ಸಮೀಕ್ಷೆ ಈಗ ನಾವು ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಶೇಕಡಾ 100%-100% ರೈತರ ಆಪ್ನಲ್ಲೇ ಮಾಡಿಸ್ಬೇಕು ಅಂತಕ್ಕಂಥದ್ದು. ಯಾಕೆ ಅಂದರೆ ನನ್ನ ಬೆಳೆ ನನ್ನ ಹಕ್ಕು ಅನ್ನುವಂಥ ಒಂದು ಶೀರ್ಷಿಕೆಯೊಡನೆ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಏನು ಮುಖ್ಯ ಉದ್ದೇಶ ಅಂದರೆ, ರೈತ ತನ್ನ ಹಕ್ಕನ್ನು ತಾನು ಚಲಾಯಿಸಬೇಕು. ತನ್ನ ಜಮೀನು ತನ್ನ, ಈಗ ನಾನು ಆಗಲೇ ಹೇಳಿದೆ, ಆರ್ ಟಿ ಸಿಯಲ್ಲಿ ಎಂಟ್ರಿ ಆಗುವ ಮಟ್ಟಕ್ಕೆ ಇದು ಹೋಗುವ ಏನು ಸಾಧ್ಯತೆಗಳಿದೆ ಇನ್ನು ಕೆಲವೇ ದಿನಗಳಲ್ಲಿ. ಅಂಥ ಸಂದರ್ಭದಲ್ಲಿ ಅವನ ರೈತನ ಆರ್ ಟಿ ಸಿಯನ್ನು ರೈತನೇ ಬರೆಯೋ ಸಂದರ್ಭ ಬಂದಂಗಾಯಿತು. ಅಂದರೆ ಈಗೇನು ಅಥವಾ ಕಂದಾಯ ಇಲಾಖೆಯ ಒಬ್ಬ ವಿ ಎ ಹತ್ರ ಹೋಗಿ ಅಥವಾ ಆರ್ ಐ ಹತ್ರ ಹೋಗಿ ನನ್ನ ಬೆಳೆ ಇದನ್ನು ನಮೂದಿಸಿ ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು. ಏನಾಗಿದೆ ಇವತ್ತು, ಇವರು ಏನು ಬೆಳೆ ಸಮೀಕ್ಷೆಯನ್ನು ಮಾಡಿದ್ರೆ ಇವರು ಜಮೀನಿನಲ್ಲಿ ಏನು ಬೆಳೆ ಬೆಳೆದಿದ್ದಾರೋ ಅದನ್ನು ಅವರು ಆ ಆಪ್ ಮುಖಾಂತರ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅದು ಮುಂದಿನ ದಿನಮಾನಗಳಲ್ಲಿ ಆರ್ ಟಿ ಸಿಯಲ್ಲೂ ಕೂಡ ಬೆಳೆ ಕಾಲಮ್ ಏನಿದೆ ಆರ್ ಟಿ ಸಿನಲ್ಲಿ ಬೆಳೆ ಕಾಲಮ್ಮು, ಆ ಕಾಲಮ್ನಲ್ಲೂ ಕೂಡ ಇದು ನಮೂದಾಗುತ್ತೆ. ಆದ್ದರಿಂದ ರೈತರು ಇದಕ್ಕೆ ನಿರಾಸಕ್ತಿಯನ್ನು ತೋರಬಾರ್ದು. ದಯವಿಟ್ಟು ನಿಮಗೆ ಏನೇ ಒಂದು ಇದರ ಬಗ್ಗೆ ಅನುಮಾನಗಳು ಅಥವಾ ವಿಷಯದ ಕೊರತೆ ಇದ್ದರೆ ದಯವಿಟ್ಟು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕಂದಾಯ ಇಲಾಖೆ ಅಥವಾ ತೋಟಗಾರಿಕಾ ಇಲಾಖೆ ಅಥವಾ ರೇಷ್ಮೆ ಇಲಾಖೆ, ಹಲವಾರು ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಗಳು, ಇಲಾಖೆಗಳು ಸಾಕಷ್ಟು ಇದ್ದಾವೆ. ನೀವು ಆಸಕ್ತಿ ಬರೆಸ್ಕೋಬೇಕಷ್ಟೇ, ಆಸಕ್ತಿ ಬರೆಸ್ಕೊಂಡು ಹೋಗಿ ಕೇಳಬೇಕು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮ್ಮ ಊರ್ನೇ ಒಬ್ಬ ಸಮೀಕ್ಷೆ ಮಾಡಕ್ಕೆ ಬಂದಿದ್ದ, ಬಯಲ್ ಮೇಲೆ ಅಲ್ಲವ. ನಿಮ್ ಹೆಸರು, ಊರು, ಊರ ಹೆಸರು ಎರಡು ಹೇಳಿ. ನನ್ನ ಹೆಸರು ನಿಂಗೇಗೌಡ್ರು ಅಂತ, ಬೈಲಳ್ಳಿ ಪಕ್ಕ ಇಲ್ಲಿ ಮಾದಾಪುರ. ಮಾತಾಡಿ ನಿಂಗೇಗೌಡ್ರೆ. ಅದು ಒಬ್ಬ ಸಮೀಕ್ಷೆ ಮಾಡಕ್ ಬಂದ ಹುಡುಗ, ಅವನು ನಮ್ದು ಬೆಳೆ ಸಮೀಕ್ಷೆ ಜ್ವಾಳ ಮತ್ತೆ ಭತ್ತ ಮಾಡಿದೀವಿ, ಅದು ಸಮೀಕ್ಷೆ ಆಗಿದೆ ಇಲ್ಲ ಅಂತ ನೋಡ್ಬೇಕಾರೆ ನಾವೇನ್ ಮಾಡ್ಬೇಕು ಸರ್? ನಾವೀಗ ಈಗ ನೋಡಿ, ಬೆಳೆ ದರ್ಶಕ ಆಪ್ ಅಂತ ಇದೆ, ಬೆಳೆ ದರ್ಶಕ ಆಪ್ ಅಂತ, ಅದರಲ್ಲಿ ಹೋಗಿ ನೀವು ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಏನಾಕಿರ್ತೀರಿ ಅದನ್ನು ಹಾಕಿ ನೋಡಿದ್ರೆ ಆ ಬೆಳೆ ದರ್ಶಕ ಆಪ್ನ ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರ್ನಲ್ಲಿ. ಅಲ್ಲ ಸರ್, ನಮಗೆ ಅದು ಬರಲ್ಲ, ಇಲ್ಲೇ ಒಬ್ಬ ಹುಡುಗ ಬಂದಿದ್ದ. ಆಯ್ತು, ಆ ಹುಡುಗನಿಗೆ ಹೇಳಿ, ನೀವು ಮಾಡಬೇಡಿ, ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಆ ಹುಡುಗನಿಗೆ ಹೇಳಿದ್ರೆ, ಇಲ್ಲದಿದ್ರೆ ನಮ್ಮ ಹತ್ತಿರದ ರೈತ ಸಂಪರ್ಕಕ್ಕೆ ನೀವು, ನಿಮಗೆ ಯಾವುದು ಹೋಬಳಿ, ನಿಮ್ದು ಯಾವ್ದು ಹೇಳಿ ಹೋಬಳಿ? ನಮ್ದು ಸಾಲ್ಗಾಮಿ ಹೋಬಳಿ, ಹಾಸನ ತಾಲೂಕು. ಹಾ, ಅಲ್ಲಿ ಸಾಲ್ಗಾಮಿ ಹೋಬಳಿಗೆ ಹೋಗಿ ಅಲ್ಲಿ ಒಬ್ರು ಎ ಓ ಇರ್ತಾರೆ, ಕೃಷಿ ಅಧಿಕಾರಿ ಅಂತ. ನಿಮ್ಮ ಇದೆಯಲ್ಲ ಏನು ರೆವಿನ್ಯೂ ಇನ್ಸ್ಪೆಕ್ಟರ್ ಕಂದಾಯ ಇಲಾಖೆ ಆಫೀಸ್ ಇದೆಯಾ, ಅದ್ರ ಪಕ್ಕನೆ ನಮ್ಮ ರೈತ ಸಂಪರ್ಕ ಕೇಂದ್ರ ಇದೆ, ನೋಡಿದೀವಿ. ಅಲ್ಲಿ ಸಾಲ್ಗಾಮಿ ಇದರಲ್ಲಿ ಹೋಗಿ ಅಲ್ಲಿ ಒಬ್ರು ಹೆಣ್ಮಗಳಿರ್ತಾಳೆ, ಅವ್ರ ಹತ್ರ ನೀವು ಹೋಗಿ ಕೇಳಿದ್ರೆ, ಹೆಂಗಮ್ಮ ಇದು ಸ್ವಲ್ಪ ತೋರಿಸ್ಕೊಡಿ ನಮಗೆ ದಯವಿಟ್ಟು, ಹೆಂಗೆ ನಾನು ಬೆಳೆ ಸಮೀಕ್ಷೆ ಮಾಡಿ ನಮೂದು ಮಾಡಿರ್ತಕ್ಕಂಥದ್ದನ್ನು ನೋಡಬೇಕು ಅಂತ ಅಂದರೆ, ಅವರು ನಿಮ್ ಮೊಬೈಲ್ ಎಲ್ಲ ಅಥವಾ ಅವ್ರ ಮೊಬೈಲ್ ಎಲ್ಲ ತೋರಿಸ್ಕೊಡ್ತಾರೆ. ನಮೂದಾಗಿರ್ತಕ್ಕಂಥದ್ ಸರಿ ಇದೆಯಾ ಇಲ್ವಾ ಅಂತ ನೋಡಬಹುದು. ಅದಕ್ಕೆ ಸರ್ ಈಗ ಬೆಂಬಲ ಬೆಲೆಗೆ ಓದಕ್ ಕೊಟ್ಟಿದ್ದು. ಹೌದೌದು, ನೀವು ಕರೆಕ್ಟ್ ಹೇಳ್ತಾ ಇರೋದು. ಬೆಂಬಲ ಬೆಲೆಗೆ ಇದು ಬಹಳ ಅನುಕೂಲ ಆಗುತ್ತೆ. ಕೆಲವರು ಬಹಳ ಸಮಸ್ಯೆಯನ್ನ ಅನುಭವಿಸಿದಾರೆ ರೈತರು. ಈಗ ಏನಾಗಿದೆ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು, ಇಲ್ಲಿ ಇನ್ನೂ ಒಂದು ಮಾಹಿತಿ ಕೊಡಬೇಕಾಗ್ತದೆ. ಈ ಫ್ರೂಟ್ಸ್ ನೋಂದಣಿ ಅಂತ ಇದೆ, ಫ್ರೂಟ್ಸ್ ಅಂತ, ಅದು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ತಾರೆ. ಆ ಫ್ರೂಟ್ಸ್ ನೋಂದಣಿ ಅಂದ್ರೆ ಅದು 16 ಸಂಖ್ಯೆಗಳ ಒಂದು ನಂಬರ್, ಐಡೆಂಟಿಟಿ ನಂಬರ್ ಕೊಡ್ತಾರೆ, ಐಡಿ ಕಾರ್ಡ್ ಹಂಗೆ ನಂಬರ್ ಅಷ್ಟೇ. ಆ ನಂಬರ್ ಅನ್ನ ನೀವು ಮಾಡ್ಕೊಂಡಿದ್ರೆ ನೀವು ಅದಕ್ಕೆ ನಿಮ್ಮಲ್ಲಿ ನಿಮ್ಮ ಹೆಸರಿನಲ್ಲಿ ಎಷ್ಟು ಆರ್ ಟಿ ಸಿಗಳಿದಾವೋ ಅವನ್ನೆಲ್ಲನು ಸೇರಿಸ್ಕೋಬೇಕು ಅದಕ್ಕೆ. ಈಗ 50 ಬಾರ್ 1 ಇರುತ್ತೆ, 50 ಬಾರ್ 4 ಇರುತ್ತೆ. ಬಟ್ ನೀವು 50 ಬಾರ್ 1 ಸೇರಿಸಿರ್ತೀರಿ, ಅದು 2 ಎಕರೆ ಇರುತ್ತೆ. 50 ಬಾರ್ 4 2 ಎಕರೆ ಇರುತ್ತೆ, ಅದು ಸೇರಿಸಿರಲ್ಲ. ಆವಾಗ ನೀವು ಇದೊಂದನ್ನು ಮಾತ್ರ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, 2 ಎಕರೆದ್ ಮಾತ್ರ ರಾಗಿ ಖರೀದಿ ಮಾಡ್ತಾರೆ, 2 ಎಕರೆದ್ ರಾಗಿ ಖರೀದಿ ಮಾಡಲ್ಲ. ಸರಿ, ಅದು ಹೋದರ್ಷ ನೀವೇ ಹೇಳಿದ್ರಿ, ಕಳೆದ ವರ್ಷ ನೀವೇ ಹೋಗಿ ಸಾಲಗಾಮಿಗೆ ಚೆಕಪ್ ಮಾಡಿಸಿ ಅಂತ ಹೇಳಿದ್ರಿ. ಆ ಹುಡುಗಿ ಕೈಲಿ ಚೆಕ್ ಮಾಡಿಸಿ ಹೋದರ್ಷ ಎಲ್ಲ ಕರೆಕ್ಟ್ ಆಗಿ ಬಂದು ಜೋಳ ಅಂತ ಬಂದಿದ್ದು. ಈ ವರ್ಷ ಅದೇ ರೀತಿ ನಾವು ನೋಡ್ಬೇಕು. ಅದಕ್ಕೆ ಸಾಲಗಾಮಿಗೆ ತೋರಿಸ ಹಾಸನಲ್ಲೇ ನೋಡಿದ್ರು ಒಂದ್ಸರಿ ಹೋದರ್ಷ. ಆಯ್ತು, ಹಾಸನಕಾರ ಬನ್ನಿ, ಎಲ್ಲ ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಹೋಗಿ ತೋರಿಸಿ. ಆಮೇಲೆ ಒಂದ್ 200 ಆಧಾರ್ ಕಾರ್ಡ್ ಲಿಂಕ್ ಇರಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಟ್ರು. ಓಕೆ, ಒಳ್ಳೇದು ಯಜಮಾನ್ರಿ, ಒಳ್ಳೇದು. ಹೆಂಗ ಅನುಭವಿಸ್ತಾ ಇದ್ರೆ ಇನ್ನೊಂದ್ಸರಿ ನೋಡಿ ನೋಡಿ. ನಿಮ್ ಅಕ್ಕಪಕ್ಕದ ರೈತರಿಗೂ ಹೇಳಿ ನಿಂಗೆ ಕೊಡ್ರಿ. ನಿಮ್ ಅಕ್ಕಪಕ್ಕದ ನೀವಷ್ಟೇ ತಿಳ್ಕೊಂಡ್ರಾಗಲ್ಲ, ನಿಮ್ ಅಕ್ಕಪಕ್ಕದ ರೈತರಿಗೂ ಸ್ವಲ್ಪ ತಿಳುವಳಿಕೆ ಕೊಡಿ. ನಮಗೆ ಬೆಂಬಲ ಬೆಲೆ ಸಿಕ್ತು ಸರ್ ಹೋದರ್ಷ. ಧನ್ಯವಾದ ನಿಂಗೆ ಕೊಡ್ರಿ, ನಾವು ಮುಂದಿನ ಕರೆಗೆ ಹೋಗ್ತೇವೆ. ಹಲೋ ಹಲೋ, ಕರೆ ತುಂಡಾಗಿದೆ ಅದು. ಇನ್ನೊಂದು, ಒಂದ್ ವೇಳೆ ಬೆಳೆ ಸಮೀಕ್ಷೆ ಮಾಡಿಸ್ಲಿಲ್ಲ ಅಂದ್ರೆ ಏನೇನು ಅನಾನುಕೂಲ? ಅನಾನುಕೂಲ ನೋಡಿ, ಈಗ ಬೆಳೆ ಸಮೀಕ್ಷೆ ಮಾಡಿಸ್ಲಿಲ್ಲ ಅಂದ್ರೆ ನಿಮಗೆ ಖರೀದಿ ಕೇಂದ್ರಕ್ಕೆ ನೀವು ಯಾವ್ದೋ ಒಂದು ರಾಗಿನೋ ಭತ್ತನೋ ಬೆಳೆದಿರ್ತೀರಿ, ಒಂದು 5 ಎಕರೆ ರಾಗಿ ಬೆಳೆದಿರ್ತೀರಿ. ನೀವು ಅಲ್ಲಿ ಬೆಳೆ ಸಮೀಕ್ಷೆಯಲ್ಲಿ ನಿಮ್ದು ಫೋಟೋ ತೆಗೆದು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಿಮಗೆ ಅಲ್ಲಿ ಖರೀದಿ ಮಾಡೋದಿಲ್ಲ. ಇದು ಆನ್ಲೈನ್ ಭೂಮಿಗೆ ಲಿಂಕ್ ಆಗಿದೆ, ಆನ್ಲೈನ್ನಲ್ಲಿ ಅದನ್ನ ನೋಡಿ ನಿಮ್ದು ಈ ಏನು ಬೆಳೆ ಸಮೀಕ್ಷೆ ಡಾಟಾ ಇರುತ್ತೆ ಅದರ ಮುಖಾಂತರನೇ ದತ್ತಾಂಶವನ್ನು ತೆಗೆದುಕೊಂಡೇ ನಿಮಗೆ ಬೆಳೆನ ಖರೀದಿ ಮಾಡ್ತಕ್ಕಂಥದ್ದು ಈ ಒಂದು ಖರೀದಿ ಕೇಂದ್ರಗಳಲ್ಲಿ. ಸೊ ನೀವು ಅಲ್ಲಿ ರಾಗಿ ಅಂತ ಅಲ್ಲಿ ಫೋಟೋನೂ ಇರುತ್ತೆ, ರಾಗಿ ಬೆಳೆ ಫೋಟೋ ಇರಬೇಕು, ಅದನ್ನ ಸರ್ವೆ ನಂಬರ್ ಇರಬೇಕು, ಅಥವಾ ರೈತನ ಹೆಸರು ಇರಬೇಕು. ಅಷ್ಟಿದ್ರೆ ಮಾತ್ರ ಅಲ್ಲಿ ರಾಗಿಯನ್ನು ಖರೀದಿ ಮಾಡ್ತಕ್ಕಂಥದ್ದು. ಈಗ ನಾನು ಆಗಲೇ ನಿಂಗೆ ಕೊಟ್ಟರು ಹೇಳ್ತಾ ಇದ್ದೆ, ಅವ್ರದ್ದು ಒಂದು 3 ಎಕರೆಯಲ್ಲಿ 5 ಎಕರೆ ಇದ್ದು 3 ಎಕರೆ ಮಾತ್ರ ನೀವು ಮಾಡಿಸಿದ್ರೆ 3 ಎಕರೆಗೆ ಈಗ 1 ಎಕರೆಗೆ 10 ಕ್ವಿಂಟಲ್ ಅಂದರೆ 30 ಕ್ವಿಂಟಲ್ ಅಷ್ಟೇ ತಗೊಳ್ಳೋದು ಅವರು. ಇನ್ನು 2 ಎಕರೆದು ಎಲಿಜಿಬಲ್ ಇದ್ರೂ ಕೂಡ ತಗೊಳ್ಳೋದಿಲ್ಲ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ನಮಸ್ತೆ ನಮಸ್ತೆ, ಹೆಸರು ಹೇಳಿ ಮಾತನಾಡಿ. ಹಲೋ ಹಲೋ, ಹೆಸರು ಹೇಳಿ ಇನ್ನೊಂದು ಸಾರಿ. ನಿಮ್ಮ ಧ್ವನಿ ಕೇಳಿಸ್ತಿಲ್ಲ ನಮಗೆ. ಹಲೋ, ಏನೋ ಒಂದಷ್ಟು ತೊಂದರೆ ಇದೆ ಅದು ಸಂಪರ್ಕದಲ್ಲಿ. ಮುಂದುವರಿಸಿ ಸರ್, ಹೇಳ್ತಾ ಇದ್ರಿ. ಈಗ ನೋಡಿ, ಅದೇ ನಾನು ಹೇಳ್ದಂಗೆ ಈ ಒಂದು ಬೆಂಬಲ ಬೆಲೆ ಖರೀದಿಯಲ್ಲಿ ಅನುಕೂಲ ಆಗಬೇಕಂದ್ರೆ ಇವರು ಬೆಳೆ ಸಮೀಕ್ಷೆಯನ್ನು ಮಾಡಲೇಬೇಕು. ಈಗ ನೋಡಿ, ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ಮುಸುಕಿನ ಜೋಳಕ್ಕೆ ಯಾರು ಒಬ್ಬ 5 ಗುಂಟೆ ಬೆಳೆದಿರಲಿ 10 ಗುಂಟೆ ಬೆಳೆದಿರಲಿ, ಬೆಳೆದಂಥ ಎಲ್ಲ ರೈತ ಬಂದವರಿಗೆ 5,000 ರೂಪಾಯಿ ಸಹಾಯಧನ ಕೊಡ್ತು ಸರ್ಕಾರ. ಆವಾಗ ಯಾರು ಬೆಳೆ ಸಮೀಕ್ಷೆಯನ್ನು ಮಾಡಿ, ಯಾರು ಬೆಳೆ ಸಮೀಕ್ಷೆಯಲ್ಲಿ ಮುಸುಕಿನ ಜೋಳ ನಮೂದಾಗಿತ್ತೋ ಬೆಳೆ ಅಂಥವ್ರಿಗೆ ಮಾತ್ರ ಕೊಟ್ವಿ. ಹಂಗೆ ಇದು ಅತಿವೃಷ್ಟಿ ಸಂದರ್ಭಗಳಲ್ಲಿ, ಅನಾವೃಷ್ಟಿ ಸಂದರ್ಭಗಳಲ್ಲಿ ಬೆಳೆ ವಿಮೆಗೆ, ಈಗ ಬೆಳೆ ವಿಮೆಗೆ ನೋಂದಣಿ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ ಒಬ್ಬ ರೈತ. ಈಗ ರಾಗಿಗೆ ಇನ್ಸೂರೆನ್ಸ್ ಕಟ್ತೀರಿ, ರಾಗಿಗೆ ಇನ್ಸೂರೆನ್ಸ್ ಕಟ್ಟಿದಾಗ ಸರ್ವೆ ನಂಬರ್ 50 ಬಾರ್ 2 ಕಟ್ತೀರಿ ಅಂತ ಇಟ್ಕೊಳ್ಳಿ. ಈ 50 ಬಾರ್ 2 ಸರ್ವೆ ನಂಬರಲ್ಲಿ ರಾಗಿ ಬೆಳೆ ಸಮೀಕ್ಷೆ ಆಗಿರ್ಬೇಕು, ಇಲ್ಲದ್ರೆ ನಿಮ್ಗೆ ಅದು ಏನೋ ಇನ್ಸೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಇವೆಲ್ಲ ಅನುಕೂಲಗಳಿದೆ. ಆದ್ರಿಂದ ರೈತರು, ಇದು ಒಂದು ಅತ್ಯುತ್ತಮವಾದ ಯೋಜನೆ. ಈಗ ರೈತರ ಕೈಗೆ ನೀಡಿದ್ದೀವಿ ರೈತರು. ಹೌದು, ಕೆಲವೊಂದು ನಿಜ, ಏನು ಒಂದು 5% 10% ರೈತರುಗಳಿಗೆ ಆಂಡ್ರಾಯ್ಡ್ ಮೊಬೈಲ್ ಇರಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ, ಕಾಲಕ್ರಮೇಣ ಗೊತ್ತಾಗ್ತದೆ. ನೀವಿಲ್ದರೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಇವತ್ತು ಎಲ್ಲ ವಿದ್ಯಾವಂತರುಗಳು, ಇವತ್ತು ಯಾವ ಸಣ್ಣ ಮಕ್ಕಳು ಕೂಡ ಒಂದು ಫೋನ್ ಇಲ್ಲದೆ ಏನೂ ಕಾರ್ಯನಿರ್ವಹಣೆ ಮಾಡಲ್ಲ. ಅಂಥ ಕಾಲ ಇದ್ದಂಥ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಅದನ್ನೇ ಒಂದು ನೆಪವಾಗಿ ಮಾಡಿದೆ. ದಯವಿಟ್ಟು ನಿಮ್ಮ ಒಳ್ಳೆಯದಕ್ಕೆ, ನಮ್ಮ ಒಳ್ಳೆಯದಕ್ಕೆ, ಎಲ್ಲರ ಒಳ್ಳೆಯದಕ್ಕೆ ಈ ಒಂದು ಯೋಜನೆಯನ್ನು ಯಶಸ್ವಿಗೊಳಿಸಬೇಕಾದ್ರೆ ನಿಮ್ಮಗಳ ಪಾಲುಗೊಳ್ಳುವಿಕೆ ಅತೀ ಮುಖ್ಯ. ಹಾಗಾಗಿ ರೈತ ಬಾಂಧವರು ಈ ಯೋಜನೆಯಲ್ಲಿ ಪಾಲ್ಗೊಳ್ಬೇಕು, ಆಕ್ಟಿವ್ ಆಗಿ ಪಾಲ್ಗೊಳ್ಬೇಕು. ಮತ್ತು ಅವರವರ ಬೆಳೆಯ ಜಮೀನಿನ ಅಟ್ಲೀಸ್ಟ್ ಅವ್ರು ಮಾಡೋಕ್ಕಾಗಲಿಲ್ಲ ಅಂದರೆ ಆ ಖಾಸಗಿ ನಿವಾಸಿ ಬಂದಂಥ ಸಂದರ್ಭದಲ್ಲಾದರೂ ಆತನ ಕೈಲಿಂದಲಾದರೂ ಇಂತಿಂಥ ಕೆಲವು ನೋಡಿ, ಈ ಖಾಸಗಿ ನಿವಾಸಿ ಆದರೂ ಒಂದು ಊರಿನಲ್ಲಿ 1000 ಪ್ಲಾಟ್ ಗಂಟ ಅವನು ಕೊಟ್ಟಿರ್ತೀವಿ, 1000 ಪ್ಲಾಟ್ ಅಂದಾಗ ಅವನಿಗೆಲ್ಲ ಯಾವ ಇಸ್ಸಾ ನಂಬರ್ ಯಾವುದು ಅಂತ ರೈತನಿಗಿಂತ ಹೆಚ್ಚಿಗೆ ನಮಗೆ ಗೊತ್ತಿರಲ್ಲ, ಅವನಿಗೂ ಗೊತ್ತಿರಲ್ಲ. ರೈತನೇ ಅತ್ಯುತ್ತಮವಾದಂಥ ಒಂದು ಮಾಹಿತಿದಾರ, ಯಾಕೆಂದರೆ ಆತನಿಗೆ ಅವನ ಜಮೀನು ಯಾವ ಭಾಗದಲ್ಲಿ ಯಾವ ಸರ್ವೆ ನಂಬರ್ ಬರ್ತದೆ, ಯಾವ ಇಸ್ಸಾ ನಂಬರ್ ಬರ್ತದೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಿರೋಷ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ರೈತ ಬಾಂಧವರು ಅವರ ಇಸ್ಸಾ ವಯಸ್ಸು ಅಥವಾ ಸಬ್ಸರ್ವೆ ನಂಬರ್ ವಯಸ್ಸು, ಈ ಒಂದು ಬೆಳೆ ಸಮೀಕ್ಷೆ ಅಥವಾ ಏನು ಫೋಟೋವನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ. ಈಗಲೂ ಕೂಡ ಖಾಸಗಿ ನಿವಾಸಿಗಳು ಎಲ್ಲ ಭಾಗದಲ್ಲೂ ಎಲ್ಲ ಗ್ರಾಮಗಳಲ್ಲೂ ಕೂಡ ಲಭ್ಯ ಇದ್ದಾರಾ ಹೇಗೆ? ಹೌದು ಸರ್, ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಪ್ರತಿ ಹಳ್ಳಿಗೆ ಅಥವಾ ಇಷ್ಟು ಸರ್ವೆ ನಂಬರ್ ವಾರು ಅಂತ ಹೇಳಿ ಅವರಿಗೆ ನಿಗದಿ ಮಾಡಿ ಪ್ರತಿ ಹಳ್ಳಿ ಗ್ರಾಮಕ್ಕೂ ಖಾಸಗಿ ನಿವಾಸಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಅವರು ನೇರ ಅವರ ಆ್ಯಪ್ ಮುಖಾಂತರ, ಅಂದರೆ PR ಆ್ಯಪ್ ಮುಖಾಂತರ ಸರ್ವೆ ಮಾಡ್ತಾ ಇಲ್ಲ. ನಮ್ಮ ರೈತ ಬಾಂಧವರು ಏನು ರೈತರ ಆ್ಯಪ್ ಮುಖಾಂತರ ಸರ್ವೆ ಮಾಡ್ತಾ ಇದ್ದಾರೆ, ಅವರಿಗೆ ಅನುವು ಮಾಡಿಕೊಡ್ಲಿಕ್ಕೆ, ಅವರಿಗೆ ಸಹಾಯ ಮಾಡಿಕೊಡ್ಲಿಕ್ಕೆ, ಅವರಿಗೆ ಮಾಹಿತಿ ಕೊಡಲಿಕ್ಕೆ, ಯಾವುದಾದ್ರೂ ತಾಂತ್ರಿಕ ದೋಷಗಳಿದ್ರೆ ಅದನ್ನು ನಮಗೆ ತಿಳಿಸ್ಲಿಕ್ಕೆ, ಅವರು ನಮಗೆ ಇನ್ಫಾರ್ಮೇಶನ್ ಕೊಡಲಿಕ್ಕೆ ನಾವು ಅವರಿಗೆ ನಿಯೋಜನೆ ಮಾಡಿದ್ದೀವಿ. ಅದನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ತರಬೇತಿ ಕೊಟ್ಟು ಅವ್ರನ್ನ ನಿಯೋಜನೆ ಮಾಡಿದ್ದೀವಿ. ಬೆಳೆ ಸಮೀಕ್ಷೆಯ ವೇಳೆ ಏನೆಲ್ಲ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ಮತ್ತು ಈ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಎಲ್ಲಿಯವರೆಗೂ ನಡೆಯುತ್ತೆ? ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ರೈತರ ಆ್ಯಪ್ನಲ್ಲಿ 31ನೇ ತಾರೀಕುವರೆಗೆ ಅಂತ ನಿಗದಿಯಾಗಿತ್ತು. ಅದನ್ನು ಇನ್ನೂ ಒಂದು ವಾರಗಳ ಕಾಲ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಬೆಳೆ ಸಮೀಕ್ಷೆ ಮಾಡುವಾಗ ಅದು ತುಂಬ ಯೂಸರ್ ಫ್ರೆಂಡ್ಲಿ, ಬಳಕೆದಾರರಿಗೆ ಬಹಳ ಸುಲಭವಾಗೋ ರೀತಿ ಆ ಆ್ಯಪ್ ಇದೆ. ಅವರು ಗೂಗಲ್ ಪ್ಲೇಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಆ ಸರ್ವೆ ನಂಬರನ್ನು ಅವರ ಹೆಸರಿನಲ್ಲಿ ಇರುವಂಥ ಸರ್ವೆ ನಂಬರ್ಗಳು ಡೌನ್ಲೋಡ್ ಆಗ್ತವೆ. ಆ ಪ್ರತಿ ಸರ್ವೆ ನಂಬರ್ ವಾರು ಅಲ್ಲಿರುವಂತಹ ಎಲ್ಲ ಬೆಳೆಗಳು, ಅಂದರೆ ಅದು ಬಹುವಾರ್ಷಿಕ ಬೆಳೆಗಳಾಗ್ಬೋದು, ಪೆರಿನಿಯಲ್ ಕ್ರಾಪ್ಸ್, ಅದು ತೆಂಗಾಗ್ಬೋದು, ಬೇರೆ ಮರಗಳಾಗ್ಬೋದು, ಅಥವಾ ಸಕಲೇಶ್ಪುರ ಭಾಗದಲ್ಲಿ ಕಾಫಿ ಆಗ್ಬೋದು, ಪೆಪ್ಪರ್ ಆಗ್ಬೋದು, ಬೇರೆ ಬಹುವಾರ್ಷಿಕ ಬೆಳೆಗಳಾಗ್ಬೋದು, ಅಲ್ಲಿರುವಂಥ ಎಲ್ಲ ಬೆಳೆಗಳನ್ನು ಅವರು ನೋಂದಣಿ ಮಾಡ್ತಾ ಬರಬೇಕಾಗತ್ತೆ. ಆ ಬೆಳೆಗಳನ್ನು ಅವರು ಇಸ್ಸಾವಾರು, ಈಗ ಅವರು ಒಂದು ಎಕರೆಯಲ್ಲಿ 4 ಬೆಳೆ ಹಾಕಿದರೆ 4 ಬೆಳೆ ಎಷ್ಟೆಷ್ಟು ಗುಂಟೆಗಳಲ್ಲಿ ಹಾಕಿದ್ದಾರೆ ಅನ್ನೋದನ್ನು ಅದು ಅವ್ರ ರೈತರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅದನ್ನು ಅವರೇ ಮಾಡಿದ್ರೆ ಅನುಕೂಲ ಆಗುತ್ತೆ. ಈಗ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಆವಾಗಲೇ ಹೇಳಿದಾಗೆ ಅದು PRಗಳ ಮುಖಾಂತರ ಮಾಡಿದಂಥ ಸಂದರ್ಭದಲ್ಲಿ ಇಂದಿನ ದಿನಗಳಲ್ಲಿ ತಪ್ಪುಗಳೇನಾಗಿರ್ತವೆ ಅಂದರೆ ಅಲ್ಲಿ ಅವರು ನೋಂದಣಿ ಮಾಡಿದಂಥ ಬೆಳೆ ಒಂದಿರ್ತದೆ, ಮುಸ್ಕಿನ ಜೋಳ ಅಂತ ಹಾಕಿರ್ತಾರೆ, ಫೋಟೋದಲ್ಲಿ ಅದು ರಾಗಿ ಬರ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲೂ ಸಹ ಅದು ಫೋಟೋ ಮಿಸ್ ಮ್ಯಾಚ್ ಅಂತ ಹೇಳಿ ತೊಂದರೆ ಆಗಿದಂಥ ಸಂದರ್ಭ ಇದೆ. ಅದನ್ನು ಹೊರತುಪಡಿಸಿ ಕೆಲವೊಂದು ಸಂದರ್ಭಗಳಲ್ಲಿ ರೈತರು 20 ಗುಂಟೆಗೆ ಅವರು ರಾಗಿ ಹಾಕಿರ್ತಾರೆ, ಇನ್ನ 20 ಗುಂಟೆಗೆ ಬೇರೆ ಬೆಳೆ ಹಾಕಿರ್ತಾರೆ. ಇಲ್ಲಿ ನೋಂದಣಿ ಮಾಡುವಾಗ ಅವರು ಪೂರ್ತಿ ಒಂದೇ ಬೆಳೆಯನ್ನು 40 ಗುಂಟೆಗೂ ಒಂದೇ ಬೆಳೆಯನ್ನು ಹಾಕ್ಬಿಟ್ಟಿರ್ತಾರೆ. ಆಗ ಮತ್ತೊಂದು ಬೆಳೆಗೆ ಬರುವಂಥ ಇನ್ಶೂರೆನ್ಸ್ ಆಗ್ಬೋದು, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಬರುವಂಥ ಅವರಿಗೆ ಅನುಕೂಲಗಳಾಗ್ಬೋದು, ಅದು ಆಗದೇ ಇರುವಂಥ ಸಂದರ್ಭಗಳು ಇದ್ದಾವೆ. ಸೊ ಇಷ್ಟೆಲ್ಲ ಅನುಕೂಲಗಳಿರೋದ್ರಿಂದ ಅವರು ರೈತರ ಆ್ಯಪಲ್ಲಿ ಬೆಳೆ ಸರ್ವೆಯನ್ನು ಮಾಡ್ಕೋಬೋದಾಗಿದೆ. ಕಡೆಯದಾಗಿ ಒಂದು ಪ್ರಶ್ನೆ ಮೇಡಮ್, ಒಂದು ವೇಳೆ ಬೆಳೆ ಸಮೀಕ್ಷೆಯಲ್ಲಿ ಮಾಹಿತಿ ತಪ್ಪಾಗಿದ್ರೆ, ಅವರೇನೋ ಬೆಳೆದಿರ್ತಾರೆ, ರಾಗಿ ಬೆಳೆದಿರ್ತಾರೆ, ಅಲ್ಲಿ ಜೋಳ ಅಂತ ನಮ್ಮದಾಗಿರುತ್ತೆ, ಆ ಥರದ ತಪ್ಪುಗಳು ಕಣ್ತಪ್ಪಿನಿಂದನೋ ಕೈತಪ್ಪಿನಿಂದನೋ ಆಗಿದ್ರೆ ಅದನ್ನು ಸರಿಪಡಿಸುವಂಥದ್ದು ಹೇಗೆ? ಸರ್, ನಮ್ಮಲ್ಲಿ ನಮ್ಮ ಕೃಷಿ ಇಲಾಖೆ ಜೊತೆಗೆ ತೋಟಗಾರಿಕೆ ಇಲಾಖೆ ಮತ್ತು ರೆವಿನ್ಯೂ ಇಲಾಖಾ ಅಧಿಕಾರಿಗಳನ್ನು ಸೂಪರ್ವೈಸರ್ಗಳು ಅಂತ ಹೇಳಿ ನೇಮಿಸಿದ್ದೀವಿ. ಏನು ಈ ಬೆಳೆ ಸಮೀಕ್ಷೆ ಡಾಟಾ ಬರುತ್ತೆ ಅದು ಸೂಪರ್ವೈಸರ್ಗಳ ಲಾಗಿನ್ಗಳಿಗೆ ಹೋಗುತ್ತೆ. ಅವರು ಪ್ರತಿದಿನ ಬೆಳೆ ಸಮೀಕ್ಷೆ ಆದ ಡೇಟಾವನ್ನು ಅವರು ವೀಕ್ಷಣೆ ಮಾಡ್ಬೋದಾಗಿರುತ್ತೆ. ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವ್ರಿಗೆ ಹೆಸರು ಯಾವುದಿದೆ, ಅದ್ರಲ್ಲಿ ಬರ್ತಾರೋ ಫೋಟೋ ಯಾವುದಿದೆ, ಮಿಸ್ ಮ್ಯಾಚ್ ಆಗ್ತಾ ಇದೆಯಾ, ಅಥವಾ ಅಲ್ಲಿ ಹಿಂದೆಗಡೆ ಬಾಳೆ ಅಥವಾ ಬೇರೆ ಇನ್ಯಾವುದಾದ್ರೂ ಬಹುವಾರ್ಷಿಕ ಬೆಳೆ ಕಾಣಿಸ್ತಾ ಇದೆ, ಅದನ್ನು ಅವರು ಇಲ್ಲಿ ನೋಂದಣಿ ಮಾಡಿಲ್ಲ ಅಂದರೆ ಅದನ್ನು ಸೂಪರ್ವೈಸರ್ಗಳು ಮತ್ತೆ ತಿರ್ಗಿ ಅದನ್ನು ವಾಪಸ್ ಸರ್ವೆಗೆ ಅದನ್ನು ಹಾಕೋ ಅವಕಾಶ ಇದೆ. ಅದನ್ನು ರೈತರು ಇನ್ನೂ ಒಮ್ಮೆ ಸರ್ವೆ ಮಾಡಲಿಕ್ಕೂ ಸಹ 2 ಬಾರಿ ಸರ್ವೆ ಮಾಡಲಿಕ್ಕೆ ಸಹ ಅವಕಾಶ ಇದೆ. ಒಳ್ಳೆಯದು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಬೆಳೆ ಸಮೀಕ್ಷೆ ಅಂತ ಅಂದ್ರೆ ಏನು, ಯಾಕೆ ಮಾಡಿಸ್ಬೇಕು, ಹೇಗೆ ಮಾಡಿಸ್ತಕ್ಕಂಥದ್ದು ಅನ್ನುವಂತಹ ವಿವರಗಳನ್ನು ನೀಡಿದ್ರಿ. ಅದರ ಜೊತೆಗೆ ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ತರಂಗ ಬೆಳೆ ಸಮೀಕ್ಷೆ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ KH ರವಿ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ ಬಿತ್ತರವಾಯಿತು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೋಡು ವಿ ಮಧುಸೂದನ್. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಸಕಲೇಶ್ವರ ತಾಲೂಕು ದೋಣಿಹಾಲ್ನಲ್ಲಿರುವ ಸಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಅಲ್ಲಿನ ಮುಖ್ಯಸ್ಥರಾದ ಡಾ ಬಿಎ ವಾದಿರಾಜ್ ಅವರೊಡನೆ ಸಂದರ್ಶನ ಬಿತ್ತರವಾಗಲಿದೆ.